ತಮಗೆ ಸ್ವಾಗತ, ಹಾಗೇನೆ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿ ಮೇಡಮ್ ಅವರೇ, ಬಹಳಷ್ಟು ವರ್ಷಗಳಿಂದ ನಮ್ಮ ರೈತ ಬಾಂಧವರಿಗೆ ಇದು ನಬಾರ್ಡ್ ಅಂತಂದ್ರೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್, ಹಲವಾರು ರೈತ ಬಾಂಧವರು ಇದರ ಫಲಾನುಭವಿಗಳಿದ್ದಾರೆ, ಸಾಕಷ್ಟು ರೈತ ಬಾಂಧವರು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ನಬಾರ್ಡ್ ಬ್ಯಾಂಕ್ ಅಂದ್ರೆ ಏನು, ಇದು ನಮ್ಮ ದೇಶದಲ್ಲಿ ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳ್ತಾ ಹೇಳ್ತೀರಿ? ಕೃಷಿ ರಂಗದಲ್ಲಿ ಒಂದು ಸಾಲದ ಸೌಲಭ್ಯವನ್ನ ಯಾವುದೇ ಪಾಲಿಸಿ ಆಗಲಿ, ಯಾಕಂದ್ರೆ ಪ್ರಯಾರಿಟಿ ಸೆಕ್ಟರ್, ಭಾರತ ಕೃಷಿ ಪ್ರಧಾನ ದೇಶ, ಜಾಸ್ತಿ ಕೃಷಿಕರಿದ್ದಾರೆ, ರೈತರಿದ್ದಾರೆ. ಸೊ ಅವರಿಗೆ ಸಮಯಕ್ಕೆ ಸರಿಯಾಗಿ ಅವರಿಗೆ ಒಂದು ಬೆಳೆ ಬೆಳೆಯುವಾಗ ಒಂದು ಸಾಲ ಬೇಕಾಗತ್ತೆ, ಅಥವಾ ಬೆಳೆ ಬೆಳೆದ ಮೇಲೆ ಅದನ್ನ ಕಟಾವು ಮಾಡಲಿಕ್ಕೆ, ನಿರ್ವಹಣೆ ಮಾಡಲಿಕ್ಕೆ, ಕಾಲಕಾಲಕ್ಕೆ ತಕ್ಕಂತೆ ನಿರ್ವಹಣೆ ಮಾಡಲಿಕ್ಕೆ ಅದಕ್ಕೆ ಅವ್ರಿಗೆಲ್ಲಾನು ಕ್ರೆಡಿಟ್ ಫೆಸಿಲಿಟಿ ಬೇಕಾಗತ್ತೆ. ಈ ಕ್ರೆಡಿಟ್ ಫೆಸಿಲಿಟಿ ಈ ಒಂದು ಮುಂಚೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೇ ಇತ್ತು. ಆಮೇಲೆ ಏನಾಯ್ತು ಅಂದ್ರೆ ಅದರ ಅಗಾಧತೆಯನ್ನು ಕಂಡು ಅದನ್ನೇ ಒಂದು ಸಪರೇಟ್ ಬ್ಯಾಂಕ್ ಆಗಿ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಕೇಂದ್ರ ಸರ್ಕಾರದವರು ಬರ್ತಾರೆ, ಕೃಷಿ ರಂಗದ ಅಭಿವೃದ್ಧಿಗೋಸ್ಕರ ಮತ್ತು ಗ್ರಾಮೀಣ ಅಭಿವೃದ್ಧಿಗೋಸ್ಕರ. ರಿಸರ್ವ್ ಬ್ಯಾಂಕ್ ಅಲ್ಲಿ ಏನು ಅಗ್ರಿಕಲ್ಚರ್ ಕ್ರೆಡಿಟ್ ಫಂಕ್ಷನ್ಸ್ ಮಾಡ್ತಾ ಇದ್ರು, ಅಗ್ರಿಕಲ್ಚರ್ಗೆ ಸಾಲ ಸೌಲಭ್ಯ ಕೊಡ್ತಿದ್ರು, ಆ ಒಂದು ಸೆಕ್ಷನ್ ಮತ್ತೆ ಅಗ್ರಿಕಲ್ಚರ್ ರೀಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಆ ಒಂದು ಸಂಸ್ಥೆಯನ್ನ ಎರಡೂ ಸೇರಿಸಿ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಒಂದು ಸಂಸ್ಥೆಯನ್ನ ಹೊಸದಾಗಿ ಶುರು ಮಾಡ್ತಾರೆ. 12th July 1982, 12th July 1982 ಇದನ್ನ ಸ್ಥಾಪನೆ ಮಾಡಲಾಯಿತು. ಇಂದು ಅದರ ಸಂಸ್ಥಾಪನಾ ದಿನ ಅಂತ ತಾವು ಹೇಳ್ತೀರಿ? ಹಾ ಹೌದು, ಇವತ್ತು ಅದರ ಸಂಸ್ಥಾಪನಾ ದಿನ. ತಾವು ಹೇಳಿದ್ರಿ ಮೇಡಮ್, ಇದು ರೈತರಿಗೆ ಮತ್ತೆ ಗ್ರಾಮೀಣ ಅಭಿವೃದ್ಧಿಯ ಒಂದು ದೂರದೃಷ್ಟಿಯಲ್ಲಿಟ್ಟುಕೊಂಡು ಸಾಲ ಸೌಲಭ್ಯವನ್ನ ಒಂದು ವೇದಿಕೆಗೆ ಕೊಡಬೇಕು ಎಂಬಂತ ದೃಷ್ಟಿಯಲ್ಲಿ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು 1982. ಯಾವ ಯಾವ ಉದ್ದೇಶಕ್ಕೆ, ಯಾವ ಯಾವ ರಂಗಕ್ಕೆ ಇದನ್ನ ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಿ ಸ್ಥಾಪನೆ ಮಾಡಲಾಯಿತು? ಮೇನ್ ಆಗಿ ಕೃಷಿ ರಂಗ ಮತ್ತು ಗ್ರಾಮೀಣ ಅಭಿವೃದ್ಧಿಗೋಸ್ಕರನೇ ಹುಟ್ಟಿರುವಂತಹ ಒಂದು ಬ್ಯಾಂಕ್. ಈ ಕೃಷಿ ರಂಗದಲ್ಲಿ ಸುಮಾರು ರೀತಿಯ ವಿವಿಧ ರೀತಿಯ ಆಕ್ಟಿವಿಟೀಸ್ ಎಲ್ಲಾನು ಮಾಡ್ತಾರೆ. ಕ್ರೆಡಿಟ್ ಫೆಸಿಲಿಟಿ ಆಗಿರ್ಬೋದು, ಒಂದು ಪ್ರೊಸೆಸಿಂಗ್ ಆಗಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಕ್ರೆಡಿಟ್ ಆಗಿರ್ಬೋದು, ಪ್ರೊಸೆಸಿಂಗ್ ಕ್ರೆಡಿಟ್, ಈ ತರ ಎಲ್ಲಾ ರೀತಿಯ ಸಾಲ ಸೌಲಭ್ಯಗಳು ಮತ್ತೆ ಅದ್ರ ಜೊತೆಗೆ ಪಾಲಿಸಿ ಇನಿಷಿಯೇಟಿವ್ಸ್. ಪಾಲಿಸಿ ಇನಿಷಿಯೇಟಿವ್ಸ್ ಅಂದ್ರೆ ಈ ಪಾಲಿಸಿಗಳಿಂದ ದೇಶದಲ್ಲಿ ಕೃಷಿ ರಂಗ ಅಭಿವೃದ್ಧಿ ಆಗಬೇಕು, ಕೃಷಿಕರು ಅಭಿವೃದ್ಧಿ ಆಗಬೇಕು, ಗ್ರಾಮೀಣ ಜನತೆಗೆ ಒಳ್ಳೇದಾಗಬೇಕು, ಈ ಒಂದು ಉದ್ದೇಶ ಇಟ್ಕೊಂಡು ಇದು ನಬಾರ್ಡ್ ಸ್ಥಾಪನೆ ಆಗಿದೆ. ನಬಾರ್ಡ್ ಹೆಡ್ ಆಫೀಸ್ ಬಂದು ಮುಂಬೈನಲ್ಲಿದೆ ಮತ್ತು ಎಲ್ಲಾ ರಾಜ್ಯದಲ್ಲೂ ಎಲ್ಲಾ ಕ್ಯಾಪಿಟಲ್ ಇದರಲ್ಲಿ ಕೇಂದ್ರ ಸಿಟಿಗಳಲ್ಲಿ ರೀಜನಲ್ ಆಫೀಸಸ್ ಅಂತ ಇರುತ್ತೆ. ಅದನ್ನ ಬಿಟ್ಟು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಒಬ್ಬೊಬ್ಬರು ಡಿಡಿಎಂಸ್ ಅಂತ ಇರ್ತಾರೆ, ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್, ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರು ಅಂತ. ಈ ಜಿಲ್ಲೆಯಲ್ಲಿ ಏನು ನಡೆಯುತ್ತೋ ಅದ್ರ ಅಲ್ಲಿ ನಬಾರ್ಡ್ ಸ್ಕೀಮ್ಸ್ ನ ಇಂಪ್ಲಿಮೆಂಟ್ ಮಾಡೋದು, ಅದರ ಮೇಲುಸ್ತುವಾರಿ ಮಾಡೋದು ಡಿಡಿಎಂಸ್ಗಳ ಕೆಲಸ ಆಗಿರುತ್ತೆ. ಜಿಲ್ಲಾ ಹೌದು, ಹಾಗೇನೆ ರೀಜನಲ್ ಲೆವೆಲ್ ಅಲ್ಲಿ ಇಲ್ಲಿ ಕರ್ನಾಟಕ ಅಂದ್ರೆ ಬೆಂಗಳೂರು, ಎಲ್ಲಾ ಕಡೆನು ರೀಜನಲ್ ಆಫೀಸಸ್ ಇರುತ್ತೆ, ಮೇನ್ ಆಫೀಸ್ ಮುಂಬೈನಲ್ಲಿರುತ್ತೆ. ಮೇಡಮ್ ಅವರೇ, ತಾವು ಹೇಳಿ ಈಗ ನಬಾರ್ಡ್ ಬ್ಯಾಂಕಿನ ಮುಖ್ಯ ಕೆಲಸ ಏನು ಅಂತ ತಾವು ಹೇಳ್ತೀರಿ? ಸರ್, ನಮ್ದು ನಬಾರ್ಡ್ದು ಮೇನ್ ಫಂಕ್ಷನ್ಸ್ ಏನಂದ್ರೆ ರೀಫೈನಾನ್ಸ್ ಕೊಡೋದು ಮತ್ತೆ ಕ್ರೆಡಿಟ್ ಪ್ಲಾನ್ ಮಾಡೋದು ಕೃಷಿ ರಂಗಕ್ಕೆ ಮತ್ತು ಸಣ್ಣ ಉದ್ದಿಮೆಗಳಿಗೆ, ಗ್ರಾಮೀಣ ಅಭಿವೃದ್ಧಿಗೆ ಯಾವ್ಯಾವುದು ಪೂರಕವಾದ ಯೋಜನೆಗಳಿರುತ್ತೆ ಅದಕ್ಕೆ ಬ್ಯಾಂಕಿಂದ ಕ್ರೆಡಿಟ್ ಕೊಡೋದು. ಆ ಬ್ಯಾಂಕ್ ಎಷ್ಟು ಸಾಲ ಕೊಡಬೇಕು, ಒಂದ್ ಯೂನಿಟ್ಗೆ ಎಷ್ಟು ಸಾಲ ಕೊಡಬೇಕು, ಇದರ ಬಗ್ಗೆ ನಾವು ಒಂದು ಪೊಟೆನ್ಷಿಯಲ್ ಲಿಂಕ್ಡ್ ಕ್ರೆಡಿಟ್ ಪ್ಲಾನ್ ಅಂತ. ಪೊಟೆನ್ಷಿಯಲ್ ಅಂದ್ರೆ ಆ ಒಂದು ಜಿಲ್ಲೆಯಲ್ಲಿ ತಯಾರ ಮಾಡ್ತಾರೆ ಡಿಡಿಎಂಸ್. ಜಿಲ್ಲೆಯಲ್ಲಿ ಪ್ರಯಾರಿಟಿ ಸೆಕ್ಟರ್ ಅಂತ, ಪ್ರಯಾರಿಟಿ ಸೆಕ್ಟರ್ ಅಂದ್ರೆ ಅಗ್ರಿಕಲ್ಚರ್ ಅಥವಾ ಹೌಸಿಂಗ್ ಇರ್ಬೋದು, ಆ ತರದ್ದೆಲ್ಲ, ಎಜುಕೇಶನ್, ಈ ತರ ಪ್ರಯಾರಿಟಿ ಸೆಕ್ಟರ್ಗೆ ಎಷ್ಟು ಆದ್ಯತೆ ಕೊಡ್ಬೇಕು ಮತ್ತೆ ಎಷ್ಟು ಲೋನ್ ಫೆಸಿಲಿಟಿ ಕೊಡ್ಬೋದು, ಸಾಲ ಸೌಲಭ್ಯ, ಎಷ್ಟು ಅಮೌಂಟ್ ಕೊಡ್ಬೋದು, ಎಷ್ಟು ಅದರಲ್ಲಿ ಪೊಟೆನ್ಶಿಯಲ್ ಇದೆ, ಅದನ್ನ ನಾವು ಪ್ರತಿ ವರ್ಷನೂ ಮಾಡ್ತೇವೆ. ಅದನ್ನ ಮಾಡಿ ಇಡೀ ಜಿಲ್ಲೆಯಲ್ಲಿ ಒಂದು ಕ್ರೆಡಿಟ್ ಪ್ಲಾನ್ ಅಂತ ಮಾಡ್ತೀವಿ. ಆ ಕ್ರೆಡಿಟ್ ಪ್ಲಾನ್ ಮುಖಾಂತರ ಎಲ್ಲಾ ಬ್ಯಾಂಕ್ಗಳು ಸಾಲ ಸೌಲಭ್ಯವನ್ನ ಕೊಡ್ತಾರೆ. ಅಂದ್ರೆ ಫಲಾನುಭವಿಗಳನ್ನ ನೇರವಾಗಿ ಬ್ಯಾಂಕುಗಳು ಆಯ್ಕೆ ಮಾಡ್ಕೋತಾರೆ ಹೇಗೆ? ಇಲ್ಲ, ಅದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಏನಂದ್ರೆ ಸರ್, ಬ್ಯಾಂಕ್ ಅವರು ಪ್ರಯಾರಿಟಿ ಸೆಕ್ಟರ್ಗೆ ಲೆಂಡಿಂಗ್ ಕೊಡಬೇಕು ಅಥವಾ ಪ್ರಯಾರಿಟಿ ಸೆಕ್ಟರ್ ಅವ್ರಿಗೆ ಸಾಲ ಸೌಲಭ್ಯ ಕೊಡಬೇಕು ರೈತರಿಗೆ, ಅದಕ್ಕೋಸ್ಕರ ಅದನ್ನ ಬ್ಯಾಂಕ್ ಅವರು ಕೊಡೋದಕ್ಕೆ ಎನ್ಕರೇಜ್ ಮಾಡೋದಕ್ಕೆ ನಬಾರ್ಡ್ ಇಂದ ರೀಫೈನಾನ್ಸ್ ಫೆಸಿಲಿಟೀಸ್ ಅಂತ ಇರುತ್ತೆ. ರೀಫೈನಾನ್ಸ್ ಫೆಸಿಲಿಟಿ ಅಂದ್ರೆ ಬ್ಯಾಂಕ್ ಅವರು ಈ ಪ್ರಯಾರಿಟಿ ಸೆಕ್ಟರ್ಗೆ ಅಗ್ರಿಕಲ್ಚರ್ ಸೆಕ್ಟರ್ ಅದೆಲ್ಲ ಸೇರಿಸಿ ಅವ್ರು ಏನು ಕೊಡ್ತಾರೋ ಅವ್ರ ಸಾಲವನ್ನು ಅದನ್ನ ನಬಾರ್ಡ್ ಕಡಿಮೆ ಬಡ್ಡಿದರದಲ್ಲಿ ಬ್ಯಾಂಕ್ ಅವ್ರಿಗೆ ರೀಫೈನಾನ್ಸ್ ರೂಪದಲ್ಲಿ ಕೊಡುತ್ತೆ. ಸೊ ಇದರಿಂದ ಗ್ರೌಂಡ್ ಲೆವೆಲಲ್ಲಿ ಕ್ರೆಡಿಟ್ ಫೆಸಿಲಿಟಿ ಕೃಷಿ ರಂಗಕ್ಕೆ ಅಥವಾ ಗ್ರಾಮೀಣ ಅಭಿವೃದ್ಧಿಗೆ ಜಾಸ್ತಿಯಾಗಿ ಸಿಗುತ್ತೆ. ರಾಯಚೂರು ಜಿಲ್ಲೆಯಲ್ಲಿ ನಬಾರ್ಡ್ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಾಕೊಂಡಿದೆ, ಇಲ್ಲಿನ ಒಂದು ಕಾರ್ಯಕ್ರಮಗಳನ್ನು ಹೇಗೆ ರೂಪಿಸ್ತಿದ್ದೀರಿ, ರೈತರ ಒಂದು ಬೇಡಿಕೆ ಅನುಗುಣವಾಗಿ ಇದು ಹೇಗೆ ಆದ್ಯತೆ ಕೊಡ್ತಾ ಇದ್ದೀರಿ? ಹಾಂ, ರೈತರ ಬೇಡಿಕೆ ಈಗ ನಾನು ಜಸ್ಟ್ ಹೇಳಿದೆ ರೀಫೈನಾನ್ಸ್ ಅಂತ, ಅದರಲ್ಲಿ ಶಾರ್ಟ್ ಟರ್ಮ್ ರೀಫೈನಾನ್ಸರ್ ಅಂತ ಇರುತ್ತೆ. ಕ್ರಾಪ್ ಲೋನ್ಗೋಸ್ಕರ ಕ್ರಾಪ್ ಲೋನ್ನಲ್ಲಿ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಇರುತ್ತೆ, ಅದನ್ನು ಕಡಿಮೆ ಬಡ್ಡಿದರದಲ್ಲಿ ರೈತರಿಗೆ ಕೊಡೋದು, ಇದರ್ಥ ಎಲ್ಲ ಪಾಲಿಸಿ. ಆಮೇಲೆ ಲಾಂಗ್ ಟರ್ಮ್ ರೀಫೈನಾನ್ಸ್, ಅದರ್ಥನೂ ಕಡಿಮೆ ಬಡ್ಡಿದರದಲ್ಲಿ ಸಿಗುತ್ತೆ ಬ್ಯಾಂಕ್ಗಳಿಗೆ. ಆವಾಗ ಅವರು ಈಗ ಲಾಂಗ್ ಟರ್ಮ್ ರೀಫೈನಾನ್ಸ್ ಅಂದರೆ ಒಂದು ಟ್ರ್ಯಾಕ್ಟರ್ ತಗೊಳ್ಳೋದಾಗಲಿ, ಕೃಷಿ ಹೊಂಡ ಮಾಡೋದಾಗಲಿ, ಒಂದು ಗೋಡೌನ್ ಕಟ್ಟೋದಾಗಲಿ, ಈ ಥರ ಒಂದು ಎಲ್ಲ ಫೆಸಿಲಿಟೀಸ್ಗೂ ದೀರ್ಘಾವಧಿ ಸಾಲಗಳಲ್ಲಿ ಅದನ್ನು ಕೊಡ್ತಾರೆ. ಆಮೇಲೆ ಕೆಲವೊಂದಕ್ಕೆ ಸಬ್ಸಿಡಿ ಫೆಸಿಲಿಟಿನೂ ಇರುತ್ತೆ. ಈಗ ಅಟ್ ಪ್ರೆಸೆಂಟ್ ನಬಾರ್ಡಲ್ಲಿ ರೂರಲ್ ಗೋಡೌನ್ ಒಂದು ಸಬ್ಸಿಡಿ ಕೊಡ್ತಾ ಇದ್ದಾರೆ. ರಾಯಚೂರಲ್ಲಿ ನಬಾರ್ಡ್ ಕಡೆಯಿಂದ ಎಲ್ಲ ಗೋಡೌನ್ಸ್ ಮತ್ತೆ ವೇರ್ ಹೌಸಸ್ಗೆ ಜಿಯೋ ಟ್ಯಾಗಿಂಗ್ ಕೂಡ ಮಾಡಲಾಗಿದೆ. ಜಿಯೋ ಟ್ಯಾಗ್ ಅಂದ್ರೆ ಆ ಒಂದು ಗೋಡೌನ್ ಎಲ್ಲಿರುತ್ತೆ, ಯಾವ ಪ್ಲೇಸ್ ಅಲ್ಲಿ ಇರುತ್ತೆ, ಯಾರು ಬೇಕಾದ್ರೂ ಅದನ್ನ ತಿಳ್ಕೋಬಹುದು. ನಮ್ಮ ಸುತ್ತಮುತ್ತ ಯಾವ ಗೋಡೌನ್ ಇದೆ, ಯಾಕಂದ್ರೆ ಅವರು ಪ್ರೊಡ್ಯೂಸ್ ನೆಲ್ಲ ಅದ್ರಲ್ಲಿ ತಗೊಂಡೋಗಿ ಇಡಬಹುದು ಅವರು, ಅದರಲ್ಲಿ ಅನುಕೂಲ ಆಗುತ್ತೆ ಅಂತ. ವೇರ್ ಹೌಸ್ ಎಲ್ಲಿದೆ ಲೊಕೇಶನ್ ವೈಸ್ ಅದನ್ನ ಜಿಯೋ ಟ್ಯಾಗಿಂಗ್ ಅಂತ ಹೇಳ್ತಾರೆ. ಅಂತಂದ್ರೆ ಈಗ ಗ್ರಾಮೀಣ ಭಾಗದಲ್ಲಿ ಈ ಕೃಷಿ ಮತ್ತೆ ಕೃಷಿಗೆ ಪೂರಕವಾದಂತಹ ಒಂದು ಯೋಜನೆಗಳಿಗೆ ಅಲ್ಪಾವಧಿ ಮತ್ತೆ ದೀರ್ಘಾವಧಿ ಸಾಲಗಳನ್ನ ಕೊಡ್ತಾ ಇದೆ. ಇತ್ತೀಚೆಗೆ ಈ ಗ್ರಾಮೀಣ ಭಾಗದಲ್ಲಿ ಸ್ವಸಹಾಯ ಸಂಘಗಳಿಗೂ ಕೂಡ ಈ ಒಂದು ಅನುದಾನವನ್ನ ಕೊಡುವಂತಹ ಒಂದು ಕಾರ್ಯಕ್ರಮಗಳು ನಡೀತಾ ಇದಾವೆ, ಇದಕ್ಕೆ ನಬಾರ್ಡ್ ಇಂದ ಏನಾದರೂ ಸಹಾಯ ಸೌಲಭ್ಯಗಳು ಸಿಗ್ತಿದಾವ? ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಈ SHG ಅನ್ನೋ ಒಂದು ಕಾನ್ಸೆಪ್ಟ್, ಸ್ವಸಹಾಯ ಗುಂಪಿನ ಒಂದು ಕಾನ್ಸೆಪ್ಟ್, ಇದು ಬಂದಿದೆ ನಬಾರ್ಡ್ ಇಂದ. 1992 ಇನಿಷಿಯಲ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ 500 ಗ್ರೂಪ್ಸ್ಗೆ ಕ್ರೆಡಿಟ್ ಫೆಸಿಲಿಟಿ ಕೊಟ್ಟು ಅದನ್ನ ಫಾರ್ಮೇಷನ್ ಮಾಡಿ ಇದನ್ನು ಮಾಡಿದ್ದು ನಬಾರ್ಡ್. ಆಮೇಲೆ ಮಹಿಳೆಯರ ಮೂಲಕ ಸ್ವಸಹಾಯ ಸಂಘಗಳು ಅಂದ್ರೆ ಮಹಿಳೆಯರಿಂದ ಮಹಿಳೆಯರಿಗಾಗಿ, ಅಂದ್ರೆ ಅವರೇ ಈಗ ಪುರುಷ ಸ್ವಸಹಾಯಗಳ ಸಂಘಗಳು ಇದ್ರೂನು ಅದನ್ನ JLG ರೂಪದಲ್ಲೂ ಮಾಡ್ತಾರೆ. ಜಾಯಿಂಟ್ ಲಯಬಿಲಿಟಿ ಗ್ರೂಪ್, ಜಂಟಿ ಬಾಧ್ಯತಾ ಗುಂಪುಗಳು. ನಾವು ನಬಾರ್ಡಲ್ಲಿ ಇನಿಷಿಯಲ್ ಸ್ಟೇಜಿಂದನೂ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಫಾರ್ಮೇಷನ್ಗೆ ಎಲ್ಲದಕ್ಕೂ ಗ್ರ್ಯಾಂಟ್ ಕೊಟ್ಟು ಸುಮಾರು 1,000 ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಸ್ಥಾಪನೆ ಆಗೋದಕ್ಕೆ ಸಹಾಯ ಮಾಡಿದ್ದೀವಿ. ಯಾವ ರೀತಿಯಾಗಿ ಸ್ವಸಹಾಯ ಗುಂಪುಗಳಿಗೆ ನೀವು ರಚನೆ ಮಾಡಿ ಅವರಿಗೆ ಯಾವ ರೀತಿ ಆರ್ಥಿಕ ನೆರವನ್ನು ನಬಾರ್ಡ್ ಕೊಡ್ತದೆ? ಆರ್ಥಿಕ ನೆರವು ಅವರು ಬ್ಯಾಂಕ್ನಿಂದ ಸಾಲ ತಗೋಬೇಕು. ಈ ಬ್ಯಾಂಕಿಂದ ಸಾಲ ತಗೊಳಕ್ಕೆ ಅವ್ರಿಗೆ ಎಷ್ಟು ಸಾಲ ಕೊಡಬಹುದು ಮತ್ತೆ ಅವ್ರಿಗೆ ಅದನ್ನ ಪ್ರಯಾರಿಟಿ ಸೆಕ್ಟರ್ ಅಲ್ಲಿ ಸೇರಿಸಲಾಗಿದೆ. ಆದ್ಯತೆ ಗುಂಪು ಅವ್ರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಅವರು ಅದನ್ನ ತಗೊಳ್ಬಹುದು. ಅದನ್ನು ಕೂಡ ಮರುಪಾವತಿಯನ್ನ ಹೊಂದಿರುವಂತದ್ದು. ಹೌದು. ರಾಯಚೂರು ಜಿಲ್ಲೆಯಲ್ಲಿ ಹೇಗಿದೆ ಈ ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ನೆರವನ್ನು ನಬಾರ್ಡ್ ಕಡೆಯಿಂದ ಕೊಡುವಂತದ್ದು? ಈ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 30,000 ಸ್ವಸಹಾಯ ಗುಂಪುಗಳು ಒಂದು ಅಂದಾಜಲ್ಲಿ ಇದೆ. ನಬಾರ್ಡ್ ಕಡೆಯಿಂದನೂ ಸುಮಾರು ಸ್ಥಾಪನೆಯಾಗಿದೆ. ಈಗ ಸ್ವಸಹಾಯ ಗುಂಪುಗಳನ್ನ ರಚನೆ ಮಾಡಿ ಅವರು ಉಳಿತಾಯ ಮಾಡಿದ ದುಡ್ಡಲ್ಲಿ ಯಾವುದೇ ಒಂದು ಎಂಟರ್ಪ್ರಿನ್ಯೂರ್ಶಿಪ್ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಸ್ವಸಹಾಯ ಗುಂಪುಗಳಂದ್ರೆ ಮೊದಲು ಅವರು ಉಳಿತಾಯ ಮಾಡಬೇಕು. ಉಳಿತಾಯದ ಒಂದು 6 ಪಟ್ಟಷ್ಟು ಬ್ಯಾಂಕಿಂದ ಸಾಲ ಸಿಗತ್ತೆ. ಆ ರೀತಿ ಒಂದು ಕಾನ್ಸೆಪ್ಟ್ ಇದೆ. ನಬಾರ್ಡ್ ಕಡೆಯಿಂದ ಅವ್ರಿಗೆ ಎಂಟರ್ಪ್ರಿನ್ಯೂರ್ ಅಂದ್ರೆ ಉದ್ಯಮಶೀಲತೆಯನ್ನ ಅವರಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಸುಮಾರು ಪ್ರೋಗ್ರಾಮ್ಸ್ ಇದೆ. MEDP, LEDP ಅನ್ನೋದೆಲ್ಲ ಲೈವ್ಲಿಹುಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇದೆಲ್ಲನೂ ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅವ್ರಿಗೆ A to Z ಎಲ್ಲನೂ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕ್ರೆಡಿಟ್ ಲಿಂಕೇಜ್ ಮಾಡಿ ಆ ಟ್ರೈನಿಂಗ್ ಪ್ರಕಾರ ಅವರು ಒಂದು ಉದ್ದಿಮೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಅವ್ರಿಗೆ ಕ್ರೆಡಿಟ್ ಲಿಂಕೇಜ್ ಫೆಸಿಲಿಟೀಸನ್ನು ಕೊಡ್ತೇವೆ. ಅದರ ಜೊತೆಗೆ ಮಾರ್ಕೆಟ್ ಲಿಂಕೇಜನ್ನು ಕೊಡ್ತೇವೆ. ಸುಮಾರು ಸ್ವಸಹಾಯ ಸಂಘಗಳ ಸದಸ್ಯರು ಅಭಿವೃದ್ಧಿ ಆಗಿದ್ದಾರೆ ಮತ್ತು ಇವರೆಲ್ಲನೂ ಇರ್ತಾರೆ, ಗ್ರಾಮೀಣ ಭಾಗದಲ್ಲಿ ಇರ್ತಾರೆ. ಸೊ ಇದರಿಂದನೂ ಒಂದು ಅಭಿವೃದ್ಧಿ ಆಗ್ತಿದೆ. ಇದರ ಜೊತೆಗೆ ನಬಾರ್ಡಿಂದ JLGs ಅಂತಾನು ಮಾಡ್ತಾರೆ, ಅಂದರೆ ಜಂಟಿ ಬಾಧ್ಯತಾ ಗುಂಪುಗಳು, ಜಾಯಿಂಟ್ ಲಯಬಿಲಿಟಿ ಗ್ರೂಪ್ಸ್. ಈ ಜಾಯಿಂಟ್ ಲಯಬಿಲಿಟಿ ಗ್ರೂಪ್ಸು ಲೇಡೀಸ್ದು ಆಗಿರ್ಬೋದು ಅಥವಾ ಪುರುಷರು ಇಬ್ಬರದು ಆಗಿರ್ಬೋದು. ಈಗ ನಬಾರ್ಡ್ ಕಡೆಯಿಂದ ರಾಯಚೂರಲ್ಲಿ ಅಟ್ ಪ್ರೆಸೆಂಟ್ 3,000 JLGs ಫಾರ್ಮೇಷನ್ಗೆ ನಾವು ಬ್ಯಾಂಕ್ ಮುಖಾಂತರ JLG ಫಾರ್ಮೇಷನ್ಗೆ ನಾವು ಗ್ರಾಂಟ್ ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಕೃಷಿಯನ್ನ ಬಿಟ್ಟು ಮತ್ತೆ ಕೃಷಿಗೆ ಪೂರಕವಾದಂತಹ ಒಂದು ಸಂಸ್ಕರಣೆ ಪ್ಯಾಕಿಂಗು ಈ ವಲಯಕ್ಕೆ ನಬಾರ್ಡಿಂದ ಏನಾದರೂ ಕಾರ್ಯಕ್ರಮಗಳು? ಹೌದು, ಇದರಲ್ಲಿ ಮೇನ್ ಆಗಿ ಈಗ FPOs ರೈತ ಉತ್ಪಾದಕ ಸಂಘಗಳು ಅಂತ ಮಾಡ್ತಾ ಇದೀವಿ. ಈ ರೈತ ಉತ್ಪಾದಕ ಸಂಘಗಳನ್ನ ರಚನೆ ಮಾಡೋದು, ಅವಕ್ಕೆ ಲೈಸೆನ್ಸ್ ಕೊಡೋದು. ಈ ಲೈಸೆನ್ಸ್ ತಗೊಳ್ಳೋದ್ರಿಂದ ಅವ್ರಿಗೆ ಏನಾಗುತ್ತೆ, ಅವರು ಮಾರಾಟ ಮಾಡೋದು ಎಲ್ಲದಕ್ಕೂ ಅವರು ಎಲಿಜಿಬಿಲಿಟಿ ಬರುತ್ತೆ. ಈ ರೀತಿ ರಾಯಚೂರಲ್ಲಿ ಈಗ 20 ರೈತ ಉತ್ಪಾದಕ ಸಂಘಗಳನ್ನು ರಚನೆ ಮಾಡಿದ್ದೀವಿ. ಈ ರೈತ ಉತ್ಪಾದಕ ಸಂಘಗಳಲ್ಲಿ ಅವರು ರೈತರೇ ಅದರ ಮೆಂಬರ್ಸ್ ಆಗಿರ್ತಾರೆ. ಹೌದು, ರೈತರೇ ಮೆಂಬರ್ಸ್ ಆಗಿರೋದ್ರಿಂದ ಅವರು ಬೆಳೆದ ಉತ್ಪನ್ನಗಳನ್ನ ಅವರ ಮನೆ ಬಾಗಿಲಿಗಿಂದನೇ ತಗೊಂಡು ಅದನ್ನ ಮಾರಾಟ ಮಾಡಿ ಬ್ರ್ಯಾಂಡ್ ಮಾಡೋದು ಮಾರಾಟ ಮಾಡೋದು ಎಲ್ಲಾನು ಆ ಸಂಸ್ಥೆ ಮುಖಾಂತರ ಮಾಡ್ತಾರೆ. ಲೈಸೆನ್ಸ್ ತಗೊಂಡು ಬೀಜ ಮಾರಾಟ ಮಾಡೋದು, ಗೊಬ್ಬರ ಮಾರಾಟ ಮಾಡೋದು ಕಡಿಮೆ ಬೆಲೆಯಲ್ಲಿ ಅಂದ್ರೆ ರೈತರು ಉತ್ಪನ್ನಗಳನ್ನ ತಾವೇ ಸಂಸ್ಕರಣೆ ಮಾಡಿ ಪೊಟ್ಟಣವನ್ನ ಮಾಡಿ ದರವನ್ನು ನಿಗದಿಪಡಿಸಿ ಮಾರುಕಟ್ಟೆಯಲ್ಲಿ ಹೋಗುವಂತ ವ್ಯವಸ್ಥೆ. ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಈಗ ಸಿಂಧನೂರಲ್ಲಿ ಸ್ವಾಸ್ಥ್ಯ ಉತ್ಪಾದಕ ಕಂಪನಿ, ನಮ್ಮ ನಬಾರ್ಡ್ ರಚನೆ ಮಾಡಿದ ಒಂದು ಕಂಪನಿ, ಅವರು ಇದೇ ರೀತಿ ಎಲ್ಲಾನು ಪ್ರೊಸೆಸಿಂಗ್ ಸೈಡ್ ಅಲ್ಲಿ ಸಂಸ್ಕರಣೆ ಮಾಡೋದು, ಆಮೇಲೆ ಇದ್ರ ಜೊತೆಗೆ ಬೇರೆ ಸ್ಕೀಮ್ಸ್ ಜೊತೆ ಕನ್ವರ್ಜೆನ್ಸ್ ಅಂದ್ರೆ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಒಂದು ಟ್ರ್ಯಾಕ್ಟರ್ ಕೊಡ್ತಾರೆ 80:20 ಅಂತ, ಅದನ್ನ ತಗೊಳ್ಳೋದು, ಸೆಲ್ಕೋ ಕಡೆಯಿಂದ ಸೋಲಾರ್ ಇದು ಹಾಕ್ಸ್ಕೊಳ್ಳೋದು, ಕೋಲ್ಡ್ ಸ್ಟೋರೇಜ್ ಅನ್ನ ಅವರು ಮಾಡಿದ್ದಾರೆ. ಇದನ್ನೆಲ್ಲ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅವ್ರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಪ್ರಶಸ್ತಿನೂ ಕೊಟ್ಟಿದ್ದಾರೆ. ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿಯಿಂದ ರೂರಲ್ ಗೋಡೌನ್ ನಿರ್ಮಾಣ ಮಾಡಲಿಕ್ಕೆ ಅದರಲ್ಲಿ ನಬಾರ್ಡ್ ಕಡೆಯಿಂದ ಸಬ್ಸಿಡಿ ಸಿಗುತ್ತೆ ಅವರಿಗೆ ಬ್ಯಾಂಕಿನ ಮೂಲಕ ಬ್ಯಾಂಕ್ ಲೋನ್ ಮೇಲೆ ತಗೊಂಡಿದ್ರೆ ಅದರಲ್ಲಿ ಸಬ್ಸಿಡಿ ಕೊಡುತ್ತೆ. ಅದು ಸಬ್ಸಿಡಿ ನಬಾರ್ಡ್ ಇಸ್ ದ ಚಾನಲೈಸಿಂಗ್ ಏಜೆಂಟ್ ಅಂದರೆ ಅದ್ರಲ್ಲಿ ಸಬ್ಸಿಡಿ ಕೇಂದ್ರ ಸರ್ಕಾರದಿಂದ ನಬಾರ್ಡ್ ಮುಖಾಂತರ ಕೊಡಲಾಗುತ್ತೆ. ಕೇಂದ್ರ ಸರ್ಕಾರದ ಮೂಲಕ ನಬಾರ್ಡ್ ಬ್ಯಾಂಕ್ಗಳ ಮೂಲಕ ಅದನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಆಮೇಲೆ ಇದ್ರ ಜೊತೆಗೆ ನಾವು ರೂರಲ್ ಕ್ರೆಡಿಟ್ ಅಲ್ಲಿ ಬ್ಯಾಂಕ್ಗಳಿಗೂ ಸುಮಾರು ಸಹಾಯ ಮಾಡ್ತೀವಿ. ಈಗ FLC ಅಂತ ಮಾಡ್ತೀವಿ, ಫೈನಾನ್ಷಿಯಲ್ ಲಿಟ್ರೆಸಿ ಕ್ಯಾಂಪೇನ್ಸ್ ನಬಾರ್ಡ್ ಕಡೆಯಿಂದ ಆರ್ಥಿಕ ಶಿಕ್ಷಣ. ಇದು ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಒಂದು ಬ್ಯಾಂಕ್ ಬ್ರಾಂಚ್ಗಳಲ್ಲಿ ಅವರು ಈ ಒಂದು ಫೈನಾನ್ಷಿಯಲ್ ಲಿಟ್ರೆಸಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದಕ್ಕೆ ನಬಾರ್ಡ್ ಕಡೆಯಿಂದ ಗ್ರಾಂಟ್ ಅನ್ನು ಕೊಡ್ತಾರೆ. ಯಾಕಂದ್ರೆ ಗ್ರಾಮೀಣ ಭಾಗದ ಜನರಿಗೆ ಇದರ ಬಗ್ಗೆ ಅಷ್ಟು ಅವೇರ್ನೆಸ್ ಇರಲ್ಲ, ಅರಿವಿರೋದಿಲ್ಲ. ಇದನ್ನ ಅಲ್ಲಿ ಅವರ ಒಂದು ಹಳ್ಳಿಗಳಿಗೆ ಹೋಗಿ ಅಲ್ಲಿ ಅವ್ರನ್ನ ಕೂರಿಸಿ, ಸೊ ಇದಕ್ಕೂ ನಬಾರ್ಡ್ ಇಂದ ಗ್ರಾಂಟ್ ಸಪೋರ್ಟ್ ಕೊಟ್ಟು ಆರ್ಥಿಕ ನೆರವು ನೀಡೋದ್ರ ಜೊತೆಗೆ ಆರ್ಥಿಕವನ್ನ ಯಾವ ರೀತಿಯಾಗಿ ಬಳಸ್ಕೋಬೇಕು ಅನ್ನೋದಕ್ಕೂ ಹೇಗೆ ನಿರ್ವಹಣೆ ಮಾಡಬೇಕು. ಆಮೇಲೆ ಈ ಹಳ್ಳಿಗಳ ಕಡೆ ರೈತರು ಇರ್ತಾರೆ, ಅವರು ಈಗ ನಬಾರ್ಡ್ ಕಡೆಯಿಂದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅದನ್ನ ಕೊಡ್ತಾರೆ. ಸೊ ಅದರಿಂದ ಅವರು ಲೋನ್ ತಗೊಳ್ಳೋದು, ಬೆಳೆ ಸಾಲ ಅದನ್ನೆಲ್ಲ KCC ಕಾರ್ಡ್ ಇಂದ ತಗೋಬಹುದು. ಈಗ PM ಕಿಸಾನ್ ಬೆನಿಫಿಷಿಯರಿ ಅಂತ ಕಿಸಾನ್ ಭಾಗಿದಾರಿ ಪ್ರಾಥಮಿಕ ತಹಮಾರಿ ಅಂತ ಒಂದು ಕ್ಯಾಂಪೇನು ನಡೀತು. ಈ ಕ್ಯಾಂಪೇನ್ ಅಲ್ಲಿ ನಬಾರ್ಡ್ ಕಡೆಯಿಂದ ಅವೇರ್ನೆಸ್ ಪ್ರೋಗ್ರಾಮ್ಸ್ FLC ಅದ್ರ ಬಗ್ಗೆ ಮಾಡಿ ಸುಮಾರು ಜನನ KCC ಸ್ಯಾಚುರೇಷನ್ ಅಂದ್ರೆ ಕೆಲವರಿಗೆ KCC ತಗೊಳ್ಳೋದು ಗೊತ್ತಿರೋದಿಲ್ಲ ಅಥವಾ ಅವರು KCC ತಗೊಂಡಿರೋದಿಲ್ಲ ಅಂತವ್ರು ಮನೆ ಬಾಗಿಲಿಗೆ ಹೋಗಿ ಅವ್ರಿಗೆ KCC ತಗೊಳ್ಬೇಕು ಅಂತ ಹೇಳಿ ಸುಮಾರು ರಾಯಚೂರಲ್ಲೇ ಆಗ್ಲಿ ಎಲ್ಲ ಕಡೆ ಆಗ್ಲಿ ಸುಮಾರು ಜನನ KCC ಹೋಲ್ಡರ್ಸ್ ಆಗಿ ಮಾಡಿದ್ದಾರೆ. ಬಹಳಷ್ಟು ಖುಷಿ ಸಂಗತಿ ಅಂತಂದ್ರೆ 1982 ಆರಂಭವಾದಂತಹ ಈ ನಬಾರ್ಡ್ ಬ್ಯಾಂಕು ಗ್ರಾಮೀಣ ಭಾಗವನ್ನ ಒಂದು ಮುಖ್ಯವಾದಂತಹ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಆಮೇಲೆ ಈಗ ರಾಯಚೂರಲ್ಲಿ ಅದರ ಜೊತೆಗೆ ವಾಟರ್ ಡೆವಲಪ್ಮೆಂಟ್ ಫಂಡ್ ಅಲ್ಲಿ ವಾಟರ್ ಶೆಡ್ ಅದನ್ನು ಮಾಡಿಸ್ತಾ ಇದ್ದೇವೆ. ಈಗ ರಾಯಚೂರಲ್ಲಿ ಒಂದು ವಾಟರ್ ಶೆಡ್ ಪ್ರೋಗ್ರಾಮ್ ನಡೀತಾ ಇದೆ, ಜಲನಯನ ಅಂದ್ರೆ ಅದು ನಬಾರ್ಡ್ ಕಡೆಯಿಂದ ನಡೆಯುತ್ತೆ. ಆಮೇಲೆ ಟ್ರೈಬಲ್ ಡೆವಲಪ್ಮೆಂಟ್ ಫಂಡ್ ಅಂತ TDF ಅಂತ ಅದರದ್ದು ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಈ ಪ್ರೋಗ್ರಾಮ್ದೆಲ್ಲ ಏನಂದ್ರೆ ಗ್ರಾಮೀಣ ಭಾಗದ ಜನತೆಗೆ ಲೈವ್ಲಿಹುಡ್ ಸಿಗುವಂತ ಒಂದು ಅವಕಾಶಗಳು, ಅದರ ಜೊತೆಗೆ ಅಂತರ್ಜಲ ಮಟ್ಟ ಹೆಚ್ಚಿಸೋದು. ಇದರ ಬಗ್ಗೆ ಪ್ರೆಸೆಂಟ್ TDF ಪ್ರೋಗ್ರಾಮ್ ಅಲ್ಲಿ 1,000 ಹೆಕ್ಟೇರ್ ಅಲ್ಲಿ ಈ ಒಂದು ಸ್ಕೀಮ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ, ಹೇಗನ್ಸುತ್ತೆ ರಾಯಚೂರು ಜಿಲ್ಲೆಯಲ್ಲಿ? ನಬಾರ್ಡ್ ಬಗ್ಗೆ ಹೇಳ್ಬೇಕಂದ್ರೆ ಅದು ಎಷ್ಟು ಹೇಳಿದ್ರು ಮುಗಿಯೋದಿಲ್ಲ. ಸೊ ಆ ರೀತಿ ಒಂದು, ಅದರ ಜೊತೆಗೆ ಈಗ ಒಂದು ಆರ್ ಐ ಡಿ ಎಫ್ ಅಂತ ಇದೆ, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ. ಇದರ ಸಹಾಯದಿಂದ ನಾವು ಸ್ಟೇಟ್ ಗೌರ್ಮೆಂಟ್ಸ್ಗೆ ಫಂಡಿಂಗ್ ಮಾಡ್ತೀವಿ ಗ್ರಾಮೀಣ ಭಾಗದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಮೂಲಭೂತ ಸೌಕರ್ಯಗಳು. ಈಗ ಒಂದು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಸೇತುವೆ ಆಗಿರ್ಬೋದು. ಈಗ ಜಾಸ್ತಿ ಸ್ಕೂಲ್ ಕಾಲೇಜ್ಗಳಿಗೆ ಕಟ್ಟಡಗಳು, ವೆಟರ್ನರಿ ಹಾಸ್ಪಿಟಲ್ಸ್, ರೈತ ಸಂಪರ್ಕ ಕೇಂದ್ರಗಳ ಕನ್ಸ್ಟ್ರಕ್ಷನ್, ಈ ತರದಕ್ಕೆಲ್ಲ ನಬಾರ್ಡ್ ಫಂಡಿಂಗ್ ಮಾಡ್ತಾ ಇದೆ. ಸೊ ಓವರ್ಆಲ್ ಡೆವಲಪ್ಮೆಂಟ್ ಆಫ್ ರೂರಲ್ ಇಂಡಿಯಾ ಆ ಒಂದು ಥೀಮ್ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗಕ್ಕೆ ಏನು ಅವಶ್ಯಕತೆ ಇದೆ ಅದನ್ನ ಮನಗೊಂಡು ಯಾವುದೇ ಕಾರ್ಯಕ್ರಮಗಳನ್ನ ನಬಾರ್ಡ್ ಮೂಲಕ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅವಕಾಶ ಇದೆ. ಆಮೇಲೆ ಸರ್, ಇದ್ರ ಜೊತೆಗೆ ಇನ್ನು ಈ ಒಂದು ಸೆಮಿನಾರ್ಸ್, ಕಾನ್ಫರೆನ್ಸ್, ವರ್ಕ್ಶಾಪ್, ಕ್ಲೈಮೇಟ್ ಚೇಂಜ್, ಈ ರೀತಿ ಸುಮಾರು ಪ್ರೋಗ್ರಾಮ್ಸ್ಗೆ ನಾವು ಅನುದಾನ ಸ್ಪಾನ್ಸರ್ಶಿಪ್ ಕೊಡ್ತೀವಿ. ಆಮೇಲೆ ಸ್ಟೂಡೆಂಟ್ ಇಂಟರ್ನ್ಶಿಪ್, ಸಮ್ಮರ್ ಸ್ಟೂಡೆಂಟ್ ಇಂಟರ್ನ್ಶಿಪ್, ಅದಕ್ಕೂ ಇದು ಮಾಡ್ತೀವಿ. ಈ ಆರ್ ಐ ಡಿ ಎಫ್ ಅಂಡರಲ್ಲಿ ಈಗ ಸುಮಾರು ರಾಯಚೂರಲ್ಲೇ 1500 ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಫಂಡಿಂಗ್ ಮಾಡಿದ್ದೀವಿ ಆರ್ ಡಿ ಎಫ್ಗೆ. ಒಟ್ಟಿನಲ್ಲಿ ನಬಾರ್ಡ್ ಕಾರ್ಯಕ್ರಮಗಳು ಜನತೆಗೆ ಸರಿಯಾಗಿ ಮುಟ್ಟುತ್ತಿದ್ದಾವೆ, ಅದರ ಲಾಭವನ್ನು ಸಾರ್ವಜನಿಕರು, ಮುಖ್ಯವಾಗಿ ಗ್ರಾಮೀಣ ಭಾಗದ ಜನರು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನೋದು ತಮ್ಮ ವಿಚಾರ. ಹೌದು ಹೌದು ಸರ್. ಇವಾಗ ನಬಾರ್ಡ್ ಬಗ್ಗೆ ಹೇಳಬೇಕು ಅಂದರೆ ಅದು ಒಂದು ದಿನ ಕೂಡ ಸಾಕಾಗೋದಿಲ್ಲ ಇನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಯಾಕಂದರೆ ಅದು ತುಂಬ ವಾಸ್ಟ್ ಆಗಿದೆ, ಸುಮಾರು ಸ್ಕೀಮ್ಸ್ ಇದೆ, ಎಲ್ಲಾನು ಇದೆ. ನಾನು ಏನು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ನಬಾರ್ಡ್ ಒಂದು ದೊಡ್ಡ ಆಲದ ಮರ ಇದ್ದ ಹಾಗೆ. ಒಂದೊಂದು ಕೊಂಬೆನು ಮತ್ತೆ ಅದ ಭೂಮಿಲಿ ಬೇರೆ ಸಬ್ ಬ್ರಾಂಚಸ್ ಆಗಿ ತುಂಬಾ ದೊಡ್ಡದಾದ ಒಂದು ಸಂಸ್ಥೆ. ಸುಮಾರು ಸ್ಕೀಮ್ಸ್, ಸುಮಾರು ಯೋಜನೆಗಳು, ಎಲ್ಲದನ್ನು ಕೃಷಿಗೋಸ್ಕರ ಮತ್ತೆ ರೈತರಿಗೋಸ್ಕರ ಮತ್ತೆ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಇದೊಂದು ಆಸರೆಯಾಗಿ ನಿಂತಿದೆ ಅಂದ್ರೆ ಏನು ತಪ್ಪಾಗೋದಿಲ್ಲ. ಸೊ ನಾನು ಮೇಯ್ನ್ ಆಗಿ ಯಾವ್ದ್ಯಾವ್ದು ಇದೆ ಅಂತ ಸ್ಕೀಮ್ಸ್ ಬಗ್ಗೆ ಅಥವಾ ಅದರ ಮೇಯ್ನ್ ಉದ್ದೇಶದ ಬಗ್ಗೆ ಅಷ್ಟು ಹೇಳಕ್ಕಾಯ್ತು. ಈಗ ಇದರ ಮೂಲ ಆರ್ಥಿಕ ನೆರವು ನಮ್ಮ ಭಾರತ ಸರ್ಕಾರದಿಂದ ಲಭ್ಯ ಆಗ್ತದೆ. ಹೌದು, ಅಂದ್ರೆ ಜಿಯೋ ಟ್ಯಾಗ್ ಅನ್ನ ಮಾಡೋದ್ರಿಂದ ರೈತ ಬಾಂಧವರಿಗೆ ಎಲ್ಲೆಲ್ಲಿ ಗೋಡಾನ್ ಇದೆ ನಬಾರ್ಡ್ ಕಡೆಯಿಂದ ಅಲ್ಲಿ ಹೋಗಿ ಸಂಪರ್ಕ ಮಾಡಿದ್ರೆ ಅದರ ಲಾಭವನ್ನ ಅವರು ಪಡ್ಕೋಬಹುದು. ಒಳ್ಳೇದು ಮೇಡಮ್, ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ಹೇಳಿದ್ರಿ. ನಬಾರ್ಡ್ ಒಂದು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡುವಂತಹ ಒಂದು ಬೃಹತ್ ಸಂಸ್ಥೆ. 1982 ಜುಲೈ 12 ಆರಂಭವಾದಂತಹ ಒಂದು ಸಂಸ್ಥೆ ಇಂದು ತನ್ನ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಳ್ತಾ ಇದೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ರೈತರಿಗೆ, ಮುಖ್ಯವಾಗಿ ಗ್ರಾಮೀಣ ಭಾಗದ ಜನತೆಗೆ ಇದು ಕೊಡ್ತಾ ಇದೆ. ಇದರ ಲಾಭವನ್ನು ಎಲ್ಲರೂ ಪಡ್ಕೊಳ್ಳಿ, ಹೆಚ್ಚೆಚ್ಚು ಗ್ರಾಮೀಣ ಪ್ರದೇಶ ಮುಂಭಾಗಕ್ಕೆ ಬರಲಿ, ಜೊತೆಗೆ ಅದರ ಲಾಭವನ್ನು ಪಡೆದುಕೊಂಡು ಆರ್ಥಿಕವಾಗಿ ಸಬಲರಾಗಲಿ. ನಿಮ್ಮ ಒಂದು ಕೆಲವು ವಿಚಾರಗಳನ್ನು ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಂಡದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ. ಇದುವರೆಗೆ ನಬಾರ್ಡ್ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಸಂಸ್ಥಾಪನಾ ದಿನದ ಅಂಗವಾಗಿ ಬ್ಯಾಂಕಿನ ಇತಿಹಾಸ ಮತ್ತು ಕಾರ್ಯಚಟುವಟಿಕೆಗಳು ಕುರಿತು ರಾಯಚೂರು ಜಿಲ್ಲಾ ನಬಾರ್ಡ್ ಬ್ಯಾಂಕಿನ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರಾದ ಶ್ರೀಮತಿ ಕಲಾವತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ. ಈಗ ಕೇಳಿ ಮುಂಗಾರು ಹಂಗಾಮು 2022-23 ಸಾಲಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುವವರು ಡಾಕ್ಟರ್ ವಿಜಿ ಭಾವಲತಿ ಮತ್ತು ರಮಾ ಕುಲಕರ್ಣಿ. ರಮಾ ಹೇಳು ವೆಂಕಣ್ಣ. ಅಲ್ಲವ ಅದೇನು ಕೈಯಾಗ ಏನೋ ಹಿಡ್ಕೊಂಡು ಪಾಂಪ್ಲೆಟ್ ಏನೋ ಕಾಣಿಸ್ತದೆ, ಏನೋ ಓದ್ಕೊಂತ ಕುಂತಿಯಲ್ಲ, ಏನದು? ಅಲ್ಲ ನೋಡು ವೆಂಕಣ್ಣ, ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಏನು ಬಂದಿತ್ತು ನೋಡಪ್ಪ, ನಾನು ಅದನ್ನ ನೋಡ್ಲಿಕ್ಕೆ ಹತ್ತಿದ್ದೆ ನೋಡು ವೆಂಕಣ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತಲ್ವಾ, ಮೊನ್ನೆ ಶರಣಪ್ಪಣ್ಣ ಅಂದಿದ್ದ ಇಲ್ಲಪ್ಪ ನಾನು ಮಾಡಿಸ್ಬೇಕು ಅಂತೇಳಿ. ಏನ್ ಮಾಡಿಸಿದೆ? ಏನಿಲ್ಲ, ಮತ್ತೆ ಇನ್ನ ಮಾಡಿಸಿಲ್ಲ, ಮಾಡಿಸ್ಬೇಕಂತ ಮಾಡಿದ್ವಿ. ಇದ್ರದ್ದು ಏನು ಅನುಕೂಲವ ಮತ್ತೆ ಏನು ಉದ್ದೇಶಗಳು ಏನವ ಅಂತ ಸ್ವಲ್ಪ ಹೇಳ್ತಿದ್ದೆ ವೆಂಕಣ. ಅಲ್ಲವಾ ಈಗ ನಿನಗ ಗೊತ್ತಿದ್ದ ಐತಿದೆಲ್ಲ, ಹೋದ ವರ್ಷ ಏನೇನು ಅನಾಹುತಗಳು ಅದು ಗೊತ್ತಿಲ್ಲ. ಆ ಮಳೆ ಜಾಸ್ತಿ ಆಗಿ ಕೆಲವೊಂದು ಬೆಳೆಗಳು ನೀರಾಗ ನಿಂತು ಕೊಳತು ಹೋಗ್ಬಿಟ್ಟು, ಕೆಲವೊಂದ್ ಕಡೆ ರೋಗ ಬಂದು ಎಲ್ಲಾ ಬೆಳೆಗಳು ಹಾಳಾಗಿ ಹೋಗ್ಬಿಟ್ಟು, ಆಮೇಲೆ ಇನ್ನೂ ಕೆಲವೊಮ್ಮೆ ಆನೇಕಲ್ ಮಳೆಯಾಗಿ ಬೆಳೆಗಳು ಹಾದು, ಹಿಂಗೆಲ್ಲ ಏನು ಅನಾಹುತಗಳಾಗ್ತಾವಲ್ಲ, ಈ ಅನಾಹುತಕ್ಕ ಪರಿಹಾರ ಒಂದು ಸಂರಕ್ಷಣೆಯ ಸಲುವಾಗಿ ನಾವು ಬೆಳೆ ವಿಮೆಯನ್ನ ಮಾಡಿಸ್ಬೇಕು. ಅದಕ್ಕೆ ಏನ್ ಮಾಡಿದೆ ಸರ್ಕಾರ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಥವಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಕ್ಕಂತ ಒಂದು ಯೋಜನೆಯನ್ನ ತಗೊಂಬಂದದ. ಅಂದ್ರ ಮುಂಗಾರು ಹಂಗಾಮ್ನಲ್ಲಿ ಮತ್ತು ಹಿಂಗಾರು ಹಂಗಾಮ್ನಲ್ಲಿ ರೈತರು ಕಡ್ಡಾಯವಾಗಿ, ಯಾರು ಆಸಕ್ತಿ ಇದ್ದವರು ಇಲ್ಲಪ್ಪ ನಮಗೆ ಏನಾದರೂ ಆದರೂ ಒಂದು ಪರಿಹಾರ ಬರಲಿ, ನಮಗೆ ಇನ್ಸೂರೆನ್ಸ್ ಸಿಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ರೈತರು ಬೆಳೆ ವಿಮೆಯನ್ನು ಮಾಡಿಸ್ಬೇಕು. ಇಲ್ಲಿ ನೋಡು ಅನೇಕ ಒಂದು ಪ್ರಕೃತಿ ವಿಕೋಪಗಳು ಬರ್ತವೆ. ಪ್ರಕೃತಿ ವಿಕೋಪಗಳಂದರೆ ನೆರೆ ಹಾವಳಿ ಬರ್ತದ, ಆಲೆಕಲ್ಲು ಮಳೆ ಆಗ್ತದ, ಏನೋ ಬೆಳೆ ಕೊಚ್ಕೊಂಡು ಹೋಗ್ತಾವೆ ಕೆಲವೊಮ್ಮೆ ರಾಶಿ ಮಾಡಿದಾಗ, ಅನೇಕ ಅನಾಹುತಗಳಾಗಿ ಬೆಳೆ ಬೆಂಕಿಯಾಗಿ ಸುಟ್ಟು ಹೋಗ್ಬಿಡ್ತಾವೆ ಒಮ್ಮೆಮ್ಮೆ. ಇಂಥ ಒಂದು ಸಂದರ್ಭದಲ್ಲಿ ಏನಾಗತ್ತ, ನಮಗೆ ಸರ್ಕಾರ ಆ ಒಂದು ವಿಮೆಯನ್ನು ಒದಗಿಸ್ತದೆ, ಬೆಳೆ ವಿಮೆಯನ್ನು ಮಾಡಿಸಿದ್ಯಪ್ಪ ಅಂತಂದ್ರೆ. ಅದಕ್ಕೆ ಈಗ ಏನದಲ್ಲ, ಮುಂಗಾರು ಹಂಗಾಮು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಕೃಷಿ ಇಲಾಖೆ ಈಗಾಗಲೇ ರೈತರಿಗೆ ಇದ್ರ ಬಗ್ಗೆ ಪ್ರಚಾರ ಮಾಡಾಕತ್ತದ. ಎಲ್ಲ ರೈತರು ಮುಂಗಾರು ಹಂಗಾಮಿನಲ್ಲಿ ಬಿತ್ತಕ್ಕಂಥ ನಮ್ಮ ಜಿಲ್ಲೆಯೊಳಗೆ ನೋಡುವ ಸಾಕಷ್ಟು ಬೆಳೆಗಳನ್ನು ರೈತರು ಬೆಳೀತಾರೆ, ಹೌದಿಲ್ಲ? ಆ ಬೆಳೆಗಳನ್ನು ಬಿತ್ತನೆ ಮಾಡುವಂಥ ರೈತರು ಕಡ್ಡಾಯವಾಗಿ ಮಾಡಿಸಿದರೆ ಒಳ್ಳೆಯದು ಅಂತಕ್ಕಂಥದ್ದು, ಬೆಳೆ ಸಾಲ ಪಡೆದಂಥವ್ರು ಮಾಡಿಸ್ಬೋದು, ಬೆಳೆ ಸಾಲ ಪಡಿಲಾರ್ದಂಥ ರೈತರು ಮಾಡಿಸ್ಬೋದು. ಸರ್ಕಾರ ಇಲ್ಲಿ ಕಂತನ್ನು ಕಟ್ತಾ ಇದೆ. ಏನಂತರ ಮುಂಗಾರು ಹಂಗಾಮಿನಲ್ಲಿ ಇದರ ಕಂತು ಕಡಿಮೆ ಇರ್ತದ. ಉದಾಹರಣೆ ಅಂತಂದ್ರೆ ವಿವಿಧ ಒಂದು ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಆಹಾರ ಬೆಳೆಗಳು, ಎಣ್ಣೆಕಾಳು ಮತ್ತು ಎಣ್ಣೆಕಾಳು ಬೆಳೆಗಳು ಒಂದು ಹಂಗಾಮಿನಲ್ಲಿ ಒಂದೇ ಕಂತಿನ ದರ ಇರ್ತದ. ಮುಂಗಾರು ಹಂಗಾಮಿಗೆ 2% ವಿಮಾ ಕಂತು ಮತ್ತು ಹಿಂಗಾರಿಗೆ 1.5% ವಿಮಾ ಕಂತಿನ ದರ ನಿಗದಿಪಡಿಸಲಾಗಿದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮುಖ್ಯ ಬೆಳೆಗಳನ್ನು ಹಾಗೂ ಹೋಬಳಿ ಮಟ್ಟಕ್ಕೆ ಇತರೆ ಬೆಳೆಗಳನ್ನು ಏನೇನು ಬರ್ತಾವ ಅನ್ನೋದನ್ನು ಈಗಾಗಲೇ ಆಯಾ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಅಧಿಸೂಚನೆಯನ್ನು ಹೊರಡಿಸಿ ವಿವರವಾದ ಮಾಹಿತಿ ತಾಲೂಕವಾರು, ರಾಯಚೂರು ತಾಲೂಕು, ಮಸ್ಕಿ ತಾಲೂಕು, ಮಾನ್ವಿ ತಾಲೂಕು, ಲಿಂಗಸೂರು, ಸಿಂಧನೂರು, ಶಿರವಾರ, ಈ ತಾಲೂಕಿನಲ್ಲಿ ರೈತರು ಯಾವ ಬೆಳೆಗೆ ವಿಮೆಯನ್ನ ಮಾಡಿಸಬಹುದು ಅಂತಕ್ಕಂತ ಮಾಹಿತಿ ನಿನ್ ಕೈಯಾಗಿರ್ತಕ್ಕಂಥ ಪಾಂಪ್ಲೆಟ್ನಾಗ ಐತಿ ನೋಡು. ಹೌದಪ್ಪ, ಅದನ್ನೇ ನೋಡ್ಲಕತ್ತಿದ್ದೆ ನೋಡು ವೆಂಕಣ್ಣ ನಾನು. ಅದಕ್ಕೆ ಸ್ವಲ್ಪ ಹೇಳ್ಬಿಡಲ್ಲ ಈಗ ನೋಡು, ಓದಾಕತ್ತಿ ಅಂದ್ಮೇಲೆ ನಮ್ಮ ರೈತರಿಗೆ ಗೊತ್ತಾಗ್ಲಿ ಉಳ್ದವ್ರಿಗೆ, ದೇವದೂರ್ ತಾಲೂಕಿನಲ್ಲಿ ಯಾವ ಬೆಳೆ ಬರ್ತಾವ, ಯಾವ ಬೆಳೆಗೆ ರೈತರು ಮಾಡಿಸಬಹುದು, ಮಸ್ಕಿ ತಾಲೂಕಿನಾಗ ಯಾವ ಬೆಳೆಗೆ ಮಾಡಿಸಬಹುದು, ಮಾನ್ವಿ ತಾಲೂಕಿನಾಗ ಯಾವ್ಯಾವ, ಸ್ವಲ್ಪ ಹೇಳ್ಬಿಡಲ್ಲ ರೈತರಿಗೆ. ದೇವದುರ್ಗ ತಾಲೂಕಿನೊಳಗ ಭತ್ತ ನೀರಾವರಿ ಮತ್ತೆ ಸಜ್ಜೆ ಮಳೆ ಆಶ್ರಿತ ಅದ ನೋಡಪ್ಪ. ನೀರಾವರಿ ಭತ್ತ ಮತ್ತು ಮಳೆ ಆಶ್ರಿತ ಸಜ್ಜೆ ದೇವದೂರ್ ತಾಲೂಕಿನ ರೈತರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವಕ್ಕೆ ವಿಮೆಯನ್ನ ಮಾಡಿಸಬಹುದು. ಮತ್ತಿನ್ನು ಹೋಬಳಿ ಮಟ್ಟದೊಳಗ ಅಂತ ಹೇಳಿದ್ರ ಈರುಳ್ಳಿ, ತೊಗರಿ, ಶೇಂಗಾ, ಸಜ್ಜಿ, ಸೂರ್ಯಕಾಂತಿ, ಹತ್ತಿ ಇವೆಲ್ಲ ನೀರಾವರಿಯ ಬೆಳೆಗಳು ನೋಡಪ್ಪ. ಮತ್ತಿನ್ನು ಮಳೆ ಆಶ್ರಿತ ಬೆಳೆಗಳು ಅಂತ ಹೇಳಿದ್ರೆ ತೊಗರಿ, ಶೇಂಗಾ, ಸೂರ್ಯಕಾಂತಿ, ಹತ್ತಿ ಹಾಗೂ ಹೆಸರು ಇವು ಮಳೆ ಆಶ್ರಿತ ಬೆಳೆಗಳು ನೋಡಿ. ಅಂದ್ರೆ ಮಳೆ ಆಶ್ರಿತದಲ್ಲಿ ಈ ಬೆಳೆಗಳನ್ನು ಬೆಳೆಯುವಂತ ರೈತರು ಬೆಳೆ ವಿಮೆಯನ್ನ ಮಾಡಿಸಬೇಕು. ಇನ್ನು ಮಸ್ಕಿ ತಾಲೂಕಿಗೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಮಟ್ಟದೊಳಗ ಭತ್ತ ನೀರಾವರಿ ಮತ್ತೆ ಸಜ್ಜಿ ಮಳೆ ಆಶ್ರಿತ ಅದ ನೋಡಪ್ಪ. ಇನ್ನು ಹೋಬಳಿ ಮಟ್ಟದೊಳಗ ಅಂತ ಹೇಳಿದ್ರೆ ಈರುಳ್ಳಿ, ತೊಗರಿ, ಭತ್ತ, ಸಜ್ಜಿ, ಸೂರ್ಯಕಾಂತಿ, ಹತ್ತಿ ಇವು ನೀರಾವರಿ ಬೆಳೆಗಳು ನೋಡಪ್ಪ. ಇನ್ನು ಮಳೆ ಆಶ್ರಿತ ಬೆಳೆಗಳು ಅಂತ ಹೇಳಿದ್ರೆ ಎಳ್ಳು, ತೊಗರಿ, ಶೇಂಗಾ, ಸಜ್ಜಿ, ಹುರುಳಿ, ಹೆಸರು ಇವು ಮಳೆ ಆಶ್ರಿತ ಬೆಳೆಗಳು ನೋಡಪ್ಪ. ನೋಡುವ ಇನ್ನೊಂದು ಹೇಳುವಂಗೆ ಮಾನ್ವಿ ತಾಲೂಕಿಗೆ ಸಂಬಂಧಪಟ್ಟಂಗೆ ಹೋಬಳಿ ಮಟ್ಟದಲ್ಲಿ ನೀರಾವರಿ ಭತ್ತ ರೈತರು ಏನ್ ಬೆಳೀತಾರೆ ನೀರಾವರಿ ಆಶ್ರಯದಲ್ಲಿ, ಭತ್ತಕ್ಕ ಹೋಬಳಿ ಮಟ್ಟದಲ್ಲಿ ಈ ಬೆಳೆಯನ್ನ ನಿಗದಿಪಡಿಸಲಾಗಿದೆ. ಇದಕ್ಕೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವಕ್ಕೆ ಬೆಳೆ ವಿಮೆಯನ್ನ ಮಾಡಿಸಬಹುದು. ಇನ್ನ ಹೋಬಳಿ ಮಟ್ಟಕ್ಕೆ ಬಂದ್ರೆ ಮಾನ್ವಿ ತಾಲೂಕಿನಲ್ಲಿ ಮುಖ್ಯವಾಗಿ ನೀರಾವರಿ ಈರುಳ್ಳಿ, ಶೇಂಗಾ, ಜೊತೆಗೆ ಸೂರ್ಯಕಾಂತಿ, ನೀರಾವರಿ ಹತ್ತಿ ಈ ಒಂದು ಬೆಳೆಗಳನ್ನ ಬೆಳೆಯುವಂತಹ ರೈತರು ವಿಮೆಯನ್ನ ಮಾಡಿಸಬಹುದು. ಇನ್ನ ಮಳೆ ಆಶ್ರಿತ ಬೆಳೆಗಳಂತಂದ್ರೆ ಮಾನ್ವಿ ತಾಲೂಕಿನಲ್ಲಿ ಶೇಂಗಾ ಇದೆ, ಆಮೇಲೆ ಸಜ್ಜೆ ಇದೆ, ಜೊತೆಗೆ ಹತ್ತಿನೂ ಇದೆ, ಹೆಸರು ಇದೆ, ಆಮೇಲೆ ಸಜ್ಜೆ ಮಳೆ ಆಶ್ರಯದಲ್ಲಿ ಇವಕ್ಕ ವಿಮೆಯನ್ನ ಮಾಡಿಸಬಹುದು. ರಾಯಚೂರು ತಾಲೂಕಿಗೆ ತೊಗರಿ ಮಳೆ ಆಶ್ರಿತ ಅದ ನೋಡಪ್ಪ, ಮತ್ತೆ ಭತ್ತ ನೀರಾವರಿ ಬೆಳೆ ಆಗ್ಯದ ನೋಡು ಗ್ರಾಮ ಪಂಚಾಯತಿ ಮಟ್ಟದ್ದು. ಇನ್ನು ಹೋಬಳಿ ಮಟ್ಟದ್ದು ಅಂತ ಹೇಳಿದ್ರೆ ಜೋಳ ಮಳೆ ಆಶ್ರಿತ ಅದ, ತೊಗರಿ ನೀರಾವರಿ ಅದ, ಶೇಂಗಾ ಮಳೆಯಾಶ್ರಿತ ಮತ್ತೆ ನೀರಾವರಿ ಎರಡೂ ಅದ ನೋಡಪ್ಪ. ಅದು ಭತ್ತ ಮಳೆಯಾಶ್ರಿತ, ಸಜ್ಜೆ ಮಳೆಯಾಶ್ರಿತ, ಸೂರ್ಯಕಾಂತಿ ನೀರಾವರಿ, ಸೂರ್ಯಕಾಂತಿ ಮಳೆಯಾಶ್ರಿತ, ಹತ್ತಿ ನೀರಾವರಿ, ಹತ್ತಿ ಮಳೆಯಾಶ್ರಿತ, ಹೆಸರು ಮಳೆಯಾಶ್ರಿತ ಬೆಳೆಗಳಾಗ್ಯಾವ ನೋಡಪ್ಪ ಹುಬ್ಳಿ ಮಟ್ಟದೊಳಗ. ಆಮೇಲೆ ನೋಡವ ಇನ್ನ ಲಿಂಗ್ಸೂರ್ ತಾಲೂಕಿಗೆ ಬಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಳೆಯಾಶ್ರಿತ ಒಂದು ಸಜ್ಜೆ ಸೂರ್ಯಕಾಂತಿ ಇವುಗಳ ರೈತರು ಮಾಡಿಸಬಹುದು. ಇನ್ನ ಹೋಬಳಿ ಮಟ್ಟದಲ್ಲಿ ಬಂದಾಗ ಆ ಮಳೆ ಆಶ್ರಿತ ಎಳ್ಳು, ತೊಗರಿ ನೀರಾವರಿ, ತೊಗರಿ ಮಳೆ ಆಶ್ರಿತ, ಶೇಂಗಾ ನೀರಾವರಿ ಮತ್ತು ಮಳೆ ಆಶ್ರಿತ, ಭತ್ತ ನೀರಾವರಿ, ಸಜ್ಜೆ ನೀರಾವರಿ, ಸೂರ್ಯಕಾಂತಿ ನೀರಾವರಿ, ಹತ್ತಿ ನೀರಾವರಿ ಮತ್ತು ಮಳೆ ಆಶ್ರಿತ, ಹುರುಳಿ ಮಳೆ ಆಶ್ರಿತ, ಹೆಸರು ಮಳೆ ಆಶ್ರಿತ, ಈ ಒಂದು ಬೆಳೆಗಳಿಗೆ ರೈತರು ಹೋಬಳಿ ಮಟ್ಟದಲ್ಲಿ ಇವಕ್ಕೆ ವಿಮೆಯನ್ನ ಮಾಡಿಸಬಹುದು. ಇನ್ನು ಸಿಂಧನೂರು ತಾಲೂಕಿನೊಳಗೆ ಬಂದ್ರು ನೋಡಪ್ಪ, ಭತ್ತ ನೀರಾವರಿ ಅದ. ಇನ್ನ ಹೋಬಳಿ ಮಟ್ಟದೊಳಗೆ ಅಂತ ಹೇಳಿದ್ರೆ ಈರುಳ್ಳಿ ಮತ್ತು ತೊಗರಿ, ಸಜ್ಜಿ ಮತ್ತು ಸೂರ್ಯಕಾಂತಿ, ಹತ್ತಿ ನೀರಾವರಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ವಿಮೆಯನ್ನ ಮಾಡಿಸಬಹುದು. ಇನ್ನು ಮಳೆಯಾಶ್ರಿತ ಬೆಳೆಗಳು ಅಂತ ಹೇಳಿದ್ರೆ ತೊಗರಿ, ಶೇಂಗಾ, ಸಜ್ಜಿ, ಸೂರ್ಯಕಾಂತಿ, ಹತ್ತಿ ಇವು ಮಳೆಯಾಶ್ರಿತ ಬೆಳೆಗಳಾಗ್ಯಾವ ನೋಡಪ್ಪ. ಶಿರ್ವಾರ ತಾಲೂಕಿಗೆ ಗ್ರಾಮ ಪಂಚಾಯತಿ ಮಟ್ಟದ ಬೆಳೆ ಅಂತಂದ್ರೆ ನೀರಾವರಿ ಭತ್ತಕ್ಕೆ ರೈತರು ಮಾಡಿಸಬಹುದು. ಇನ್ನು ಹೋಬಳಿ ಮಟ್ಟದಲ್ಲಿ ಈರುಳ್ಳಿ ನೀರಾವರಿ, ತೊಗರಿ ನೀರಾವರಿ, ತೊಗರಿ ಮಳೆಯಾಶ್ರಿತ, ನೆಲಗಡಲೆ ಮಳೆಯಾಶ್ರಿತ, ಸಜ್ಜೆ ನೀರಾವರಿ ಮತ್ತು ಮಳೆಯಾಶ್ರಿತ, ಸೂರ್ಯಕಾಂತಿ ನೀರಾವರಿ ಮತ್ತು ಮಳೆಯಾಶ್ರಿತ, ಹತ್ತಿ ನೀರಾವರಿ ಮತ್ತು ಮಳೆಯಾಶ್ರಿತ, ಹೆಸರು ಮಳೆಯಾಶ್ರಿತ, ಈ ಒಂದು ಬೆಳೆಗಳನ್ನು ಬೆಳೆಯುವಂಥವರು ವಿಮೆಯನ್ನು ಮಾಡಿಸ್ಬೋದು. ಇವಿಷ್ಟು ತಾಲೂಕವಾರು ಯಾವ ರೈತರು ಏನೇನು ಬೆಳೆಗಳಿಗೆ ವಿಮೆಯನ್ನು ಮಾಡಿಸಬಹುದು ಅಂತಕ್ಕಂಥ ಒಂದು ವಿಚಾರ ಆಯ್ತು. ಅಲ್ಲ ನೋಡುವ ವಿಮಾ ಮೊತ್ತ ಎಲ್ಲ ಎಷ್ಟಿರ್ತದೆ ಅದು ಹೆಂಗ್ ಗೊತ್ತಾಗಬೇಕಪ್ಪ ರೈತರಿಗೆ? ನೋಡವ ಅದ್ರದ್ದು ನಿನಗ ಕೈಯಾಗಿರ್ತಕ್ಕಂತ ಏನು ಕೃಷಿ ಇಲಾಖೆಯವ್ರು ಕೊಟ್ಟರೆ ನೋಡೋದು ಮಾಹಿತಿ ಪತ್ರ, ಅದ್ರೊಳಗೆ ಎಲ್ಲಾದ ಯಾವ ಬೆಳೆಗೆ ಒಂದ್ ಎಕರೆಗೆ ಎಷ್ಟೆಷ್ಟು ವಿಮಾ ಕಂತು, ನಾವೇನ್ ಪ್ರೀಮಿಯಂ ಅಂತೀವಲ್ಲ, ಹೌದು ವಿಮೆಯ ಪ್ರೀಮಿಯಂ ಅನ್ನ ಎಷ್ಟೆಷ್ಟು 22-23 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಎಷ್ಟು ಕಟ್ಟಬೇಕಾಗತ್ತೆ ಅನ್ನೋದು ಮಾಹಿತಿ ಕೊಟ್ಟಿದ್ದಾರೆ, ಸ್ವಲ್ಪ ಹೇಳ್ಬಿಡಿ. ಈಗ ನೋಡಪ್ಪ ಭತ್ತ ನೀರಾವರಿ ಅದಲ್ಲ, ಇದು ಪ್ರತಿ ಎಕರೆಗೆ ಕಟ್ಟಬೇಕಾದ ಕಂತಿನ ಮೊತ್ತ ಅಂತ ಹೇಳಿದ್ರೆ 696 ನೋಡು. ಭತ್ತ ಮಳೆ ಆಶ್ರಿತ ಇರೋದಕ್ಕೆ 445 ಕಟ್ಟಬೇಕು. ಮುಸುಗಿನ ಜೋಳ ನೀರಾವರಿ ಇರುವಂತದಕ್ಕೆ 478 ರೂಪಾಯಿ. ಜೋಳ ಮಳೆ ಆಶ್ರಿತ ಇರುವಂತದಕ್ಕೆ 275 ರೂಪಾಯಿ. ಸಜ್ಜಿ ನೀರಾವರಿ ಇರುವಂತಹ ಬೆಳೆಗೆ 308 ರೂಪಾಯಿ ಕಟ್ಟಬೇಕು. ಸಜ್ಜಿ ಮಳೆ ಆಶ್ರಿತ ಇರೋದಕ್ಕೆ 235 ರೂಪಾಯಿ. ತೊಗರಿ ಮಳೆ ಆಶ್ರಿತ ಇರೋದು 324. ತೊಗರಿ ನೀರಾವರಿ ಇರುವಂತದಕ್ಕೆ 340 ರೂಪಾಯಿಯನ್ನ ಕಟ್ಟಬೇಕು. ಹೆಸರು ಮಳೆ ಆಶ್ರಿತ ಇರುವುದನ್ನ 235. ಹುರುಳಿ ಮಳೆ ಆಶ್ರಿತ ಇರುವಂತಹ ಬೆಳೆಗೆ 146. ಸೂರ್ಯಕಾಂತಿ ಮಳೆ ಆಶ್ರಿತ ಬೆಳೆಗೆ 283. ಸೂರ್ಯಕಾಂತಿ ನೀರಾವರಿ ಬೆಳೆಗೆ 340 ರೂಪಾಯಿ. ಎಳ್ಳು ಮಳೆ ಆಶ್ರಿತ ಇರುವಂತಹ ಬೆಳೆಗೆ 202. ಶೇಂಗಾ ಮಳೆ ಆಶ್ರಿತ ಬೆಳೆಗೆ 372. ಹತ್ತಿ ನೀರಾವರಿ ಬೆಳೆಗೆ 1356 ರೂಪಾಯಿ. ಹತ್ತಿ ಮಳೆಯಾಶ್ರಿತ ಬೆಳೆಗೆ 870 ಹಾಗೂ ಈರುಳ್ಳಿ ನೀರಾವರಿ ಬೆಳೆಗೆ 1518 ರೂಪಾಯಿನ ಕಟ್ಟಬೇಕಾಗ್ತದೆ ನೋಡಪ್ಪ. ಪ್ರೀಮಿಯಂ ಅನ್ನ ಒಂದೊಂದು ಎಕರೆಗೆ ಎಷ್ಟೆಷ್ಟು ಕಟ್ಟಬೇಕು ಅನ್ನತಕ್ಕಂತ ಮಾಹಿತಿ ಇನ್ನ ಕೊನೆ ದಿನಾಂಕ ನಿನಗೆ ಹೇಳ್ತ ನೋಡು. ಇದೇ ತಿಂಗಳು 31 ತಾರೀಕಿನ ಒಳಗಾಗಿ, ಅಂದ್ರೆ 30 ತಾರೀಕಿನ ಒಳಗಾಗಿ, 31 ಕೊನೆಯ ದಿನಾಂಕ ಅದು. 31 ತನಕ ವೇಟ್ ಮಾಡೋದು ಬಾರದು ರೈತರು. 30 ತಾರೀಕಿನ ಒಳಗಾಗಿ ರೈತರು ವಿಮೆ ಕಂತನ್ನ ಕಟ್ಟಿ ಎಲ್ಲಾ ಬೆಳೆಗಳಿಗೂ ವಿಮೆಯನ್ನ ಮಾಡಿಸಬೇಕು. ಜುಲೈ 30 ಅಂದ್ರೆ ಇದೇ ತಿಂಗಳು, ಇದು ಜುಲೈ ತಿಂಗಳು, ಇದೇ ತಿಂಗಳು 30 ತಾರೀಕು ಅಂದ್ರೆ ಅಷ್ಟೊಳಗಾಗಿ ರೈತರು ಕಟ್ಟಬೇಕು. ನೀರಾವರಿ ಭತ್ತ, ಈರುಳ್ಳಿ ನೀರಾವರಿ, ಮೆಕ್ಕೆಜೋಳ ನೀರಾವರಿ ಮತ್ತು ಹುರುಳಿ ಮಳೆ ಆಶ್ರಿತ, ಸೂರ್ಯಕಾಂತಿ ನೀರಾವರಿ, ಈ ಒಂದು ಬೆಳೆಗಳಿಗೆ ಹೋಬಳಿ ಮಟ್ಟದ ಬೆಳೆಗಳಿಗೂ ಯುಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 16/8/2022, ಅಂದ್ರೆ ಮುಂದಿನ ತಿಂಗಳು ಕೊನೆಯ ದಿನಾಂಕ ಇಟ್ಟಿದ್ದಾರೆ. ಹೋಬಳಿ ಮಟ್ಟದಲ್ಲಿ ಈ ಬೆಳೆಗಳಿಗೆ ಮಾಡಿಸುವಂತ ರೈತರು ಕಟ್ಟಬೇಕು. ಉಳಿದಂತ ಬೆಳೆಗಳಿಗೆ ಏನದಲ್ಲ, ಹೋಬಳಿ ಮಟ್ಟದಲ್ಲಿ ಬೆಳೆಗಳಿಗೆ 31/7 ಅಂದ್ರೆ 37 ಅಟ್ರೊಳಗಾಗಿ ರೈತರು ವಿಮೆ ಕಂತನ್ನ ಕಟ್ಟಿ ಇಲ್ಲಿ ವಿಮೆಯನ್ನ ಮಾಡಿಸ್ಬೇಕು. ಇನ್ನ ವಿಮೆಯನ್ನ ಮಾಡಿಸ್ಬೇಕಾದ್ರೆ ನೋಡುವ ಕಾಗದ ಪತ್ರಗಳು ಬೇಕಲ್ಲ. ಕಾಗದ ಪತ್ರ ಏನೇನ್ ಬೇಕು ಗೊತ್ತೈತಿ? ಗೊತ್ತಿಲ್ಲ ಸ್ವಲ್ಪ ಹೇಳ್ಬೇಡ. ಕಾಗದ ಪತ್ರ ನಿಂದು ಹೊಲ ಬಿತ್ತನೆ ಮಾಡಿರ್ತಿಲ್ಲ ಪಾಣಿ ಅಥವಾ ಉತ್ತಾರ ಅಂತ ನೋಡ್ ನಾವು ಉತ್ತಾರ ಪಹಣಿ ಪತ್ರ ಅದು ಬೇಕಾಗ್ತದ. ಬ್ಯಾಂಕ್ ಪಾಸ್ ಪುಸ್ತಕ ಬೇಕಾಗ್ತದ. ಆಮೇಲೆ ನಿಂದು ಆಧಾರ್ ಕಾರ್ಡ್ ಬೇಕು, ಅಡ್ರೆಸ್ ಪ್ರೂಫ್ ಅಂತ ಹೇಳ್ತೀವಲ್ಲ, ಇವು ಮೂರು ದಾಖಲಾತಿಗಳು ಬೇಕು. ಜೊತೆಗೆ ಬೆಳೆ ದೃಢೀಕರಣ ಪತ್ರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡ್ತಾರೆ ನಿಮಗೆ, ಯಾವ ಬೆಳೆ ಬಿತ್ತನೆ ಆಗಿದೆ ಅಂತಕ್ಕಂಥದ್ದು ಅದು ಒಂದು ಬೇಕಾಗ್ತದ. ಇವು ನಾಲ್ಕು ತಗೊಂಡು ಹೋಗಿ ಕಾಮನ್ ಸರ್ವಿಸ್ ಸೆಂಟರ್ಸ್ CSC ಸೆಂಟರ್ಸ್ ಅಂತ ಇರ್ತವೆ, ಅಲ್ಲಿ ಏನು ಕಂಪ್ಯೂಟರ್ ಸೆಂಟರ್ಸ್ ಅಂತ ಇರ್ತಾವಲ್ಲ, ಅಲ್ಲಿ ಹೋದ್ರೆ ಅವರು ವಿಮಾ ಕಂತನ್ನ ಕಟ್ಟಿಸಿಕೊಂಡು ನಿನಗೆ ರಸೀದಿಯನ್ನು ಕೊಡ್ತಾರ, ಮೂರು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೋತಾರ, ಮಾಡ್ಕೊಂಡ್ಬಿಟ್ಟು ನಿಂದು ಏನು ವಿಮೆಯನ್ನ ಮಾಡಿಸಿಬಿಟ್ಟು ನಿನಗೊಂದು ಎಕ್ನಾಲೆಜ್ಮೆಂಟ್ ಕೊಡ್ತಾರ. ರಮಾ ಒಂದ್ ಹೇಳೋದಂತಂದ್ರೆ ಈಗ ಏನ್ ಮಾಡ್ತಾರ ರೈತರು, ಬಿತ್ತಿದ್ದು ಬೇರೆ ಬೆಳೆ ಇರ್ತದ, ಇಲ್ಲ ವಿಮಾ ಕಂತನ್ನ ಬೇರೆ ಬೆಳೆ ಕಟ್ತಾರ, ಹಿಂಗಾಗಿ ಸಮಸ್ಯೆ ಆಗ್ಬಾರ್ದು. ಯಾವ ಬೆಳೆ ಬಿತ್ತಿರ್ತಾರ ಅದೇ ಬೆಳೆಗೆ ಕಟ್ಟಬೇಕು, ಅದೇ ಬೆಳೆ ದೃಢೀಕರಣ ಪತ್ರ ಕೊಡ್ಬೇಕು. ಸರಿಯಾಗಿ ನಾಟಿಲ್ಲ ಅಂತೇಳಿ ಆಮೇಲೆ ಮುರಿದು ಒಂದ್ ಬೇರೆ ಬೆಳೆ ಹಾಕಿರ್ತಾರ, ಅದು ಹಳ್ಳಿಯಲ್ಲಿ ದಾಖಲಾತಿ ಆಗಿರಂಗಿಲ್ಲ. ಅದಕ್ಕೆ ಏನಾಗ್ಬಿಡತ, ಒಂದೇಳೆ ಆ ತರ ಇದ್ದಾಗ ಬೆಳೆ ಬದಲಾವಣೆಯನ್ನ ಮಾಡ್ಕೋಬಹುದು ರೈತರು. ಇಲ್ಲ ನಾ ತೊಗರಿ ಮಾಡ್ಸೀನಿ, ಈಗ ಸಜ್ಜಿ ನಾನು ಬಿತ್ತೀನಿ, ಅದಕ್ಕೆ ತೊಗರಿದನ್ನ ಕಂತ ಏನದಲ್ಲ ಕಟ್ಟಿದ್ದು ಅದನ್ನ ಸಜ್ಜೆ ಅಂತೇಳಿ ಬೆಳೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ದುಡ್ಡು ಎಕ್ಸಸ್ ಆದ್ರೆ ಇವ್ರು ಕೊಡ್ತಾರ, ಕಡಿಮೆ ಆಗಿತ್ತಂದ್ರೆ ಕಟ್ಟಿಸ್ಕೊತಾರ, ಆ ತರ ಮಾಡ್ಕೋಬೇಕು ರೈತರು. ಒಮ್ಮೆ ಮರ್ತು ಬಿಡ್ತಾರ ಮಾಡ್ಸಿವ್ ಅಂತೇಳಿ. ಅದಕ್ಕೆ ಬೆಳೆ ಬದಲಾವಣೆ ಆದಾಗ ರೈತರು ದೃಢೀಕರಣ ಕೊಡ್ಬೇಕಾಗತ್ತ. ಆಮೇಲೆ ಇನ್ನೊಂದು ಏನಂದ್ರೆ ಮುಖ್ಯವಾಗಿ ಇವ್ರ ಬ್ಯಾಂಕ್ ಖಾತೆ ಏನಿರ್ತಲ್ಲ, ಆ ಬ್ಯಾಂಕ್ ಖಾತೆಗೆ ಆಧಾರ್ ಕಡ್ಡಾಯವಾಗಿ ಜೋಡಣೆ ಆಗಿರ್ಬೇಕು. ಯಾವ ಖಾತೆಗೆ ಆಧಾರ್ ಜೋಡಣೆ ಆಗಿರ್ತೆ ಆ ಅಕೌಂಟ್ ಅನ್ನ ಕೊಡಬೇಕು ಅಂದ್ರೆ ಮಾತ್ರ ಅದು ಅವ್ರಿಗೆ ಮುಂದೆ ಪ್ರೊಸೆಸ್ ಆಗ್ಲಿಕ್ಕೆ ಅನುಕೂಲ ಆಗತ್ತೆ, ಬೆಳೆ ವಿಮೆಗಳು ಬರ್ಲಿಕ್ಕೆ ಅನುಕೂಲ ಆಗತ್ತೆ. ಇಲ್ಲ ಅಂತಂದ್ರೆ ಕಷ್ಟ ಆಗ್ಬಿಡ್ತದ. ದಾಖಲಾತಿಗಳೊಂದಿಗೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಹೋಗಿ ರೈತರು ವಿಮಾ ಕಂತನ್ನ ಕಟ್ಟಿ ವಿಮೆಯನ್ನ ಮಾಡಿಸಬಹುದು. ಹೋದ ವರ್ಷ ಏನು 2021-22 ಸಾಲಿನಲ್ಲಿ ಏನು ವಿಮಾ ಬಂತಲ್ಲ ಕಂತು, ಈಗಾಗಲೇ ರೈತರ ಖಾತೆಗೆ ಜಮಾ ಆಗಿದಾವೆ. ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 37 ಕೋಟಿ ಅಷ್ಟು ಒಂದು ರಾಯಚೂರು ಜಿಲ್ಲೆಗೆ ಬಂದಿದೆ ದುಡ್ಡು, ಈಗಾಗಲೇ ರೈತರ ಖಾತೆಗಳೆಲ್ಲ ಜಮಾ ಆಗಿದಾವೆ. ರೈತರು ಆಸಕ್ತಿ ತೋರಿಸೋದಿಲ್ಲ, ಯಾಕಂದ್ರೆ ವರ್ಷ ಕಡ್ತಾ ಇರ್ತೀವಿ ಬರೋದಿಲ್ಲ ಅಂತಕ್ಕಂಥ ನೋಡುವ ಉದಾಹರಣೆ ಹೇಳ್ತೇನೆ ನಾನು ನಿನಗೆ. ಒಂದ್ ಎಕರೆ ಜೋಳ ಬಿತ್ತು ಅಂದ್ರೆ 275 ರೂಪಾಯಿ. ಹೌದು, 275 ರೂಪಾಯಿ ಕಟ್ಟಿದ್ರ ನಾಳೆ ಏನ ಹಾನಿ ಆತಪ್ಪ ಅಂತಂದ್ರೆ ಅವ್ರಿಗೆ ಅಷ್ಟು ದುಡ್ಡು ಬಂದೇ ಬಿಡ್ತತ್ತ. 275 ಏನ್ ಅಮೌಂಟ್ ಬಾಳಲ್ಲ. ಈ ರೀತಿ ರೈತರು ಈಗ ಕಟ್ಟಿದ್ದು ಒಂದ್ ವರ್ಷ ಬಂತಂದ್ರೆ ಈಗ ಒಂದ್ ಎಕರೆಗೆ ಸುಮಾರು 10,000, 15,000, 20,000 ಹಿಂಗೆಲ್ಲ ಬರ್ತಿರ್ತಾವೆ. ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಮೊತ್ತ ಇರುತ್ತ. ಪ್ರಕೃತಿ ವಿಕೋಪಗಳು ಯಾವಾಗ ಬರ್ತಾವ ಹೆಂಗ್ ಬರ್ತಾವ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರಿಂದ ರೈತರು ಏನ್ ಮಾಡ್ಬೇಕು, ಈ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಲಾಭವನ್ನ ಮುಂಗಾರು ಹಂಗಾಮಿಗೆ ಏನು ಅಧಿಸೂಚನೆ ಆಗಿದೆ ಆ ಒಂದು ಅಧಿಸೂಚನೆ ಲಾಭವನ್ನ ಪಡ್ಕೊಂಡು ಬೆಳೆ ವಿಮೆಯನ್ನ ಮಾಡಿಸಿ ರೈತರು ಇದ್ರ ಲಾಭವನ್ನ ಪಡ್ಕೋಬೇಕು. ವಿಮೆ ಕಂತನ್ನ ಕಟ್ಟಿ ಲಾಭ ಪಡ್ಕೋಬೇಕು. ಆಮೇಲೆ ನೀನು ಹಂಗೆ ಹೇಳ್ಬಿಡು ಶರಣಪ್ಪ, ಮತ್ತೆ ಹೇಳ್ತೇನೆ ಇದೆಲ್ಲ ಪಾಂಪ್ಲೆಟ್ ಕೊಟ್ಟು ಏನೇನು ದಾಖಲಾತಿ ಅಂತೂ ಹೇಳಿ ನನಗೆ ಹೇಳಿ, ನಾಳೆ ನೀ ಶರಣಪ್ಪನ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಕಳಿಸಿ ಬೆಳೆ ವಿಮೆಯನ್ನ ಮಾಡಿಸ್ಬೇಕು. ಮಾಡಿಸ್ತೀನಪ್ಪ, ಮಾಡಿಸ್ತೀನಿ. ಇದುವರೆಗೆ ಮುಂಗಾರು ಹಂಗಾಮು 2022-23 ಸಾಲಿನ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾತುಕತೆ ಕೇಳಿದ್ರಿ. ಭಾಗವಹಿಸಿದವರು ಡಾಕ್ಟರ್ ವಿಜಿ ಭಾವಲತಿ ಮತ್ತು ರಮಾ ಕುಲಕರ್ಣಿ. भाइयों, भूकंप संभावित पहाड़ी क्षेत्र में लैंडस्लाइड के खतरे के बारे में आज हमें भूविज्ञानी बताएंगे. सबसे पहली बात, कच्चे पहाड़ों पर मकान न बनाएं. पहाड़ी क्षेत्र में भारी निर्माण मिट्टी की पकड़ को ढीला करता है. ऐसे में भूकंप आने पर लैंडस्लाइड का खतरा बढ़ जाता है. इसलिए इमारतों के निर्माण के समय भूकंप से बचाव संबंधी मापदंडों का ख्याल रखना चाहिए और मिट्टी की पकड़ मजबूत बनाने के लिए अधिक से अधिक पेड़ लगाएं. आपके हित में तत्पर NDMA. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು 1-2 ದಿನ ಅಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 29 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 91% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 84% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 2 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಸಾಮಾನ್ಯವಾಗಿ ಹೇಳುವುದಾದರೆ, ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರ ಕೈಗೊಳ್ಳುವುದರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಯಬಹುದು. ಹಸಿ ಮಳೆ ಆದೊಡನೆ ಮುಂಗಾರು ಬೆಳೆಗಳಾದ ಗೋವಿನ ಜೋಳ, ಬಿಟಿ ಹತ್ತಿ, ತೊಗರಿ, ಸಜ್ಜೆ, ಎಳ್ಳು ಹಾಗೂ ಶೇಂಗಾ ಬಿತ್ತನೆಯನ್ನು ಆದ್ಯತೆ ಮೇರೆಗೆ ಮಾಡಬೇಕು. ಹೊಲದಲ್ಲಿ ಬದುವು ಮತ್ತು ನೀರು ತಡೆ ಹಿಡಿಯುವ ಒಡ್ಡುಗಳ ರಿಪೇರಿ ಕೆಲಸವನ್ನು ಕೈಗೊಳ್ಳಬೇಕು. ಇನ್ನು ಹತ್ತಿ ಬಿತ್ತನೆ, ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿಮಿಥಲಿನ್ 38.7 CS ಕಳೆ ನಾಶಕಗಳನ್ನು 300 ಲೀಟರ್ ಎಕರೆಗೆ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ತ್ರಿಪ್ಸಿನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್, ಪಿಪ್ರೋ ನೀರ್ 5%, ಎಸ್ಸಿಯನ್ನು 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ತೊಗರಿ ಬಿತ್ತನೆ. ತೊಗರಿ ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ತೊಗರಿ ಬಿತ್ತನೆ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡೆನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ಕೃಷಿ